AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ. ಒಂದು ಮುಖ್ಯ ಪ್ರಶ್ನೆ, ಯಾರಾದರೂ ಅಪರಿಚಿತ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಒಂದು ಎಕ್ಸ್ಪರ್ಟ್ ಸ್ಟಾಕ್ ಟಿಪ್ ಕೊಟ್ಟು ಆಪ್ ಡೌನ್ಲೋಡ್ ಮಾಡಿ ಹಣ ಡಬಲ್ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತೀರಿ? ಎ, ಥಟ್ಟನೆ ಆಪ್ ಡೌನ್ಲೋಡ್ ಮಾಡ್ತೀರಿ. ಬಿ, ಅವರಿಂದ ಇನ್ನಷ್ಟು ಟಿಪ್ಸ್ ತಗೊಳ್ತೀರಿ. ಸಿ, ಮೊದಲು ಅಡ್ವೈಸರ್ ಬಗ್ಗೆ ಪೂರ್ತಿ ತನಿಖೆ ಮಾಡ್ತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ತುಂಬಾ ಚೆನ್ನಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿಸಿಕೊಳ್ಳಿ. ಯಾರಾದರೂ ಪೊಲೀಸ್ ಅಧಿಕಾರಿಯಂತೆ ಕರೆ ಮಾಡಿ ನಿಮ್ಮ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆ, ಅರೆಸ್ಟ್ ನಿಂದ ಬಚಾವಾಗೋಕಿದ್ರೆ ಹಣ ಕಳುಹಿಸಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಎ, ಮೂರ್ಖರಾಗ್ತೀರಿ. ಬಿ, ಆಘಾತಕ್ಕೊಳಗಾಗ್ತೀರಿ. ಸಿ, ಅಸಲಿ ಪೊಲೀಸರು ಯಾವತ್ತೂ ಕಾಲ್ ನಲ್ಲಿ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತೀರಿ? ನಿಮ್ಮ ಉತ್ತರ ಸಿ ಅಂತಾದ್ರೆ ಶಾಬಾಸ್. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಸಬ್ಕೋ ನ್ಯಾಯ ಮಿಲೆ ಭಾರತ ಮೇ ಸಬ್ಕಾ ಹೋ ಸುನಹರಾ ಕಲ್. ದಿಶಾ ದಿಖಾತಿ ಸಹೀ ರಾಹ ಔರ್ ಕರೇ ಸಮಸ್ಯಾ ಕಾ ಭೀ ಹಲ್. ಸ್ಕೀಮ್ ಕೆ ಟೆಲಿಲಾ ನ್ಯಾಯ ಬಂಧು ಕಾನೂನಿ ಸಾಕ್ಷರತಾ ಏವಂ ಜಾಗರೂಕತಾ ಕಾರ್ಯಕ್ರಮ ಸೇ ಜುಡೆ ಕಾನೂನಿ ಸಹಾಯತಾ ಟೆಲಿಲಾ ಕೆ ಟೋಲ್ ಫ್ರೀ ನಂಬರ್ 1-4-4-5-4 ಔರ್ ವೆಬ್ಸೈಟ್ www.tele-law.in ಸೇ ಪ್ರಾಪ್ತ ಕಿ ಜಾ ಸಕ್ತಿ ಹೈ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿಸಿಕೊಳ್ಳಿ. ಯಾರಾದರೂ ಪೊಲೀಸ್ ಅಧಿಕಾರಿಯಂತೆ ಕರೆ ಮಾಡಿ ನಿಮ್ಮ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆ, ಅರೆಸ್ಟ್ ನಿಂದ ಬಚಾವಾಗೋಕಿದ್ರೆ ಹಣ ಕಳುಹಿಸಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಎ, ಮೂರ್ಖರಾಗ್ತೀರಿ. ಬಿ, ಆಘಾತಕ್ಕೊಳಗಾಗ್ತೀರಿ. ಸಿ, ಅಸಲಿ ಪೊಲೀಸರು ಯಾವತ್ತೂ ಕಾಲ್ ನಲ್ಲಿ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತೀರಿ? ನಿಮ್ಮ ಉತ್ತರ ಸಿ ಅಂತಾದ್ರೆ ಶಾಬಾಸ್. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ತಜ್ಞವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ NIF ಅಂದರೆ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ. ಈ ಕುರಿತು ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರಧಾನ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಮೇಶ್ ಬಿರ್ಗೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾಯನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರಧಾನ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಮೇಶ್ ಬೀರಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತು NIF ಅಂದ್ರೆ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಬನ್ನಿ, ಅವರನ್ನು ಮಾತಾಡಿಸಿ ಈ NIF ಕುರಿತು ಮಾಹಿತಿಯನ್ನು ಕೇಳೋಣ. ಅಂತ ಡಾಕ್ಟರ್ ರಮೇಶ್ ಬೀರಿಯವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಕಾರ್ಯಕ್ರಮವನ್ನು ಕೇಳತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸಹ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪರವಾಗಿ ನಮಸ್ಕಾರಗಳು. ಸೊ ಇವತ್ತು ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಯಾನದ ಬಗ್ಗೆ ತಮ್ಮೆಲ್ಲರಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಮೊಟ್ಟ ಮೊದಲನೇದಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ತಮ್ಮೆಲ್ಲರಿಗೆ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವಿಜ್ಞಾನದ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯ. ಅನೇಕ ರೀತಿಯ ಹೊಸ ಹೊಸ ಒಂದು ಯೋಜನೆಗಳನ್ನು ರೈತರಿಗೋಸ್ಕರ ಹಾಕ್ಕೊಂಡು ರೈತರ ವಿಜ್ಞಾನದ ಮಟ್ಟವನ್ನು ಹೆಚ್ಚಿಸುವಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ಇವತ್ತು ನಾವು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅಂತಕ್ಕಂಥ ಒಂದು ರಾಷ್ಟ್ರ ಮಟ್ಟದ ಸಂಸ್ಥೆ ಆಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಒಂದು ಸಂಸ್ಥೆ. ಈ ಸಂಸ್ಥೆಯು ಭಾರತ ಸರ್ಕಾರದ ಮಾನ್ಯತೆಗೊಂಡಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ, ನಾವು ಈಗಾಗಲೇ ನೋಡಿರುವ ರೀತಿಯಲ್ಲಿ ಭಾರತದಲ್ಲಿ ವಿಜ್ಞಾನದ ಕೊರತೆ ಇಲ್ಲ. ಈಗಾಗಲೇ ಅನೇಕ ರೀತಿಯ ಇನ್ನೋವೇಷನ್ಸ್ಗಳು ಭಾರತದ ತಳಮಟ್ಟದಲ್ಲಿ ದಿನನಿತ್ಯ ನಡೀತಾನೆ ಇವೆ, ಆಮೇಲೆ ಮುಂದೆಯೂ ಸಹ ನಡೀತವೆ. ಸೊ ಈಗಾಗಲೇ ನಮ್ಮ ಹಿರಿಯರು ಪಾರಂಪರಿಕವಾಗಿ ಅನೇಕ ರೀತಿಯ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಿ ಅದನ್ನು ನಮ್ಮೆಲ್ಲರಿಗೂ ಒಂದು ಪರಂಪರಾಗತವಾಗಿ ನಮಗೆ ರೂಪಿಸಿಕೊಟ್ಟಿದ್ದಾರೆ ಮತ್ತು ಕೊಟ್ಟಿದ್ದಾರೆ. ಸೊ ಅವುಗಳೆಲ್ಲ ಏನಾಗ್ತಿದೆ ಅಂತಂದರೆ ಇವತ್ತು ನಶಿಸಿ ಹೋಗ್ತಾ ಇದೆ. ಏಕೆಂತಂದರೆ ಇವತ್ತು ನಮ್ಮ ಡಿಜಿಟಲ್ ಯುಗದಲ್ಲಿ ಆದಿ ಕಾಲದಿಂದ ನಾವು ಆಚರಣೆಯಲ್ಲಿ ರೂಢಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ವೈಜ್ಞಾನಿಕ ದಾಖಲಾತಿಗಳನ್ನು ಆಗದೇ ಇರುವುದರ ಕಾರಣದಿಂದಾಗಿ ಆ ಒಂದು ವಿಜ್ಞಾನ ನಮ್ಮ ಮುಂದಿನ ಪೀಳಿಗೆಗೆ ತಲುಪ್ತಾ ಇಲ್ಲ. ಅದರ ಕಾರಣ ಅಥವಾ ಆ ಭಾಗದವಾಗಿ ನಾವು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ವೈಜ್ಞಾನಿಕ ದಾಖಲಾತಿಗಳು ಮತ್ತು ವಿಜ್ಞಾನದ ಒಂದು ಶೋಧನೆಯನ್ನು ನಡೆಸಿ ಅವುಗಳನ್ನು ದಾಖಲಾತಿ ಮಾಡುವ ಒಂದು ಕಾರ್ಯಕ್ರಮ ಅಥವಾ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ತುಂಬ ಸಂತೋಷ ಸರ್. ಅದೇ ರೀತಿ ಈ ಎನ್ಐಎಫ್ ಅಂದ್ರೆ ಏನು, ಈ ಕುರಿತು ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ತೀರಾ? ಸರ್, ಎನ್ಐಎಫ್ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಅಂತ. ಇದೇನಾಗಿದೆ ಅಂತಂದ್ರೆ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಒಂದು ಭಾಗವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಭಾರತ ಸರ್ಕಾರದಿಂದ ಮಾನ್ಯತೆ ಕೊಂಡಿರತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಿಂದ ಒಂದು ಪ್ರೊಜೆಕ್ಟ್ ಅನ್ನ ನಾವು ಮಾಡ್ತಾ ಇದೀವಿ. ಏನಪ್ಪ ಪ್ರೊಜೆಕ್ಟ್ ಅಂತಂದ್ರೆ, ಸ್ಕೌಟಿಂಗ್ ಅಂಡ್ ಡಾಕ್ಯುಮೆಂಟೇಷನ್ ಆಫ್ ಗ್ರಾಸ್ ರೂಟ್ ಇನ್ನೋವೇಷನ್ಸ್ ಅಂತ. ಅಂದ್ರೆ ತಳಮಟ್ಟದಲ್ಲಿ ಆಗ್ತಕ್ಕಂಥ ಅನೇಕ ವೈಜ್ಞಾನಿಕ ಬದಲಾವಣೆಗಳು ಅಥವಾ ಹೊಸ ಹೊಸ ನವೀನ ಸಂಶೋಧನೆಗಳನ್ನ ದಾಖಲೀಕರಣ ಮಾಡ್ತಕ್ಕಂಥ ಒಂದು ಪ್ರೊಜೆಕ್ಟ್ ಅನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿದೆ. ಅದನ್ನ ನಾವು ಈ ಒಂದು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಮುಖಾಂತರ ಕೈಗೊಳ್ತಾ ಇದ್ದೇವೆ. ಸರ್, ಅದೇ ರೀತಿ ಈ ಎನ್ಐಎಫ್ ನ ಮುಖ್ಯ ಉದ್ದೇಶಗಳೇನು ಸರ್? ಈ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಇದು ಏನಾಗಿದೆ ಅಂತಂದ್ರೆ, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ಒಂದು ಕಾರ್ಯಕ್ರಮ ಅಂತಂದ್ರೆ ನಮ್ಮ ಗ್ರಾಸ್ ರೂಟ್ ಇನ್ನೋವೇಷನ್ಸ್ಗಳನ್ನ ಮತ್ತೆ ಅವುಗಳನ್ನು ಡಾಕ್ಯುಮೆಂಟೇಷನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರ ಉದ್ದೇಶ ಏನಂತಂದ್ರೆ, ಗ್ರಾಮೀಣ ಮಟ್ಟದಲ್ಲಿ ಪಾರಂಪರಿಕವಾಗಿ ಬಂದಿರತಕ್ಕಂಥ ವಿಜ್ಞಾನ ಆವಿಷ್ಕಾರ ಹಾಗೂ ನವೋದ್ಯಮಗಳನ್ನ ಗುರುತಿಸಿ ಅವುಗಳನ್ನು ದಾಖಲೀಕರಣ ಮಾಡತಕ್ಕಂಥದ್ದು ಮತ್ತು ಅವುಗಳನ್ನು ಯಾರು ನಿಜವಾಗಿ ಕಂಡುಹಿಡಿದಿರ್ತಾರೋ ಅವರಿಗೆ ಅದರ ದಾಖಲೀಕರಣವನ್ನು ಹೋಗಿಸ್ತಕ್ಕಂಥದ್ದು, ಅದು ಒಂದು ಇದರ ಮೇನ್ ದೇಹ ಮತ್ತು ಉದ್ದೇಶ. ಅಂದ್ರೆ ಈ ಎನ್ಐಎಫ್ ನ ಮುಖ್ಯ ಉದ್ದೇಶ ಏನಂದ್ರೆ, ಯಾವುದೇ ಒಂದು ಹೊಸ ಉಪಕರಣ ಆಗ್ಲಿ ಅಥವಾ ಔಷಧಿ ಆಗ್ಲಿ, ಯಾರಾದರೂ ಅದನ್ನ ಕಂಡುಹಿಡಿದ್ರೆ ಅದರ ದೃಢೀಕರಣ ಅವರಿಗೆ ಮಾಡಿಕೊಡ್ತೀರಿ, ಅವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು, ಅದನ್ನ ನಾವು ನಮ್ಮ ಪರವಾಗಿ ಮಾಡಿಕೊಡ್ತೀವಿ ಅವರಿಗೆ. ಅದೇ ರೀತಿ ಈ ಎನ್ಐಎಫ್ ನ ಸಾಧನೆಗಳು ಏನೇನು ಸರ್? ಎನ್ಐಎಫ್ ಸಾಧನೆಗಳಂತಂದ್ರೆ, ಈಗಾಗಲೇ ನಾವು ಅನೇಕ ರೀತಿಯ ರಾಷ್ಟ್ರಮಟ್ಟದಲ್ಲಿ ಈ ತರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಷ್ಟ್ರಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಭಾರತದ ವಿವಿಧ ರಾಜ್ಯಗಳಲ್ಲಿ ಈ ತರದ ಒಂದು ಪ್ರೊಜೆಕ್ಟ್ಗಳನ್ನು ಕೈಗೊಂಡು ಅದರಲ್ಲಿ ಕಾರ್ಯರೂಪದಲ್ಲಿಯೂ ಸಹ ತಂದಿದ್ದೇವೆ ನಾವು. ಅವುಗಳಲ್ಲಿ ಅಂದ್ರೆ ವಿಶೇಷವಾಗಿ ಅಸ್ಸಾಂ, ಹರಿಯಾಣ, ಈಶಾನ್ಯ ರಾಜ್ಯಗಳಲ್ಲಿ ಈ ತರದ ಒಂದು ಪ್ರೊಜೆಕ್ಟ್ಗಳನ್ನು ಮಾಡಿದ್ದೇವೆ. ಅವುಗಳಲ್ಲಿ ಅವುಗಳ ಒಂದು ಔಟ್ಕಮ್ ಏನಪ್ಪ ಅಂತಂದ್ರೆ, ಸುಮಾರು 3075 ಹೆಚ್ಚು ಹೊಸ ಆವಿಷ್ಕಾರಗಳನ್ನು ನಾವು ಗುರುತಿಸಿದ್ದೇವೆ. ಅಂದ್ರೆ ತಳಮಟ್ಟದಲ್ಲಾಗಿರ್ತಕ್ಕಂಥ ಒಂದು ಆವಿಷ್ಕಾರಗಳನ್ನು ಗುರುತಿಸಿ ಅವುಗಳನ್ನ ನೋಂದಣಿಯನ್ನ ಮಾಡಿದ್ದೇವೆ ರಾಷ್ಟ್ರ ಮಟ್ಟದಲ್ಲಿ. ಆಮೇಲೆ ಅವುಗಳ ಒಂದು 730 ಅಧಿಕ ಜಿಲ್ಲೆಗಳಲ್ಲಿ ತಂತ್ರಜ್ಞಾನಗಳನ್ನ ನೋಂದಣಿ ಆಗಿದ್ದು 1145 ಗ್ರಾಮೀಣ ಮಟ್ಟದ ತಂತ್ರಜ್ಞಾನಗಳು, ಅದರಲ್ಲಿ ಗ್ರಾಮೀಣ ಮಟ್ಟದಲ್ಲಾಗಿರ್ತಕ್ಕಂಥ ಆವಿಷ್ಕಾರಗಳನ್ನು ಅದರಲ್ಲಿ ನಾವು ಗುರುತಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದೇ ರೀತಿ ಇಲ್ಲಿವರೆಗೆ ಈ ಅಭಿಯಾನದಡಿಯಲ್ಲಿ ಭಾಗವಹಿಸಿದ ಒಟ್ಟು 13 ತಳಮಟ್ಟದ ಆವಿಷ್ಕಾರಿಗಳ ಸಂಶೋಧನಕರಿಗೆ ಪದ್ಮಶ್ರೀ ಪ್ರಶಸ್ತಿಯು ಸಹ ದೊರೆತಿದೆ. ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇನೋವೇಟ್ ಮಾಡಿರ್ತಕ್ಕಂಥ ಒಂದು ಇನೋವೇಟರ್ಸ್ಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನ ಕೊಡುವ ಮಟ್ಟದಲ್ಲಿ ಅಲ್ಲಿವರೆಗೂ ಅವರಿಗೆ ಒಂದು ಸಹಕಾರವನ್ನು ನೀಡುತ್ತೇವೆ ಅಂತ ಇದರ ಉದ್ದೇಶ. ಸರ್, ಅದೇ ರೀತಿ ಈ ನಮ್ಮ ನವೋದ್ಯಮಿಗಳಿಗೆ ಏನು ಲಾಭ ಆಗುತ್ತೆ ಅನ್ನೋದೊಂದು ನನ್ನ ಪ್ರಶ್ನೆ ಸರ್. ಕೇವಲ ನವೋದ್ಯಮಿಗಳಂತಷ್ಟೇ ಅಲ್ಲ, ಎಲ್ಲಾ ರೈತರು ಯಾರು ತಮ್ಮ ಒಂದು ಈ ಒಂದು ಬೌದ್ಧಿಕ ಮಟ್ಟ ಮತ್ತು ವಿಜ್ಞಾನವನ್ನ ಆವಿಷ್ಕಾರ ಮಾಡಿರ್ತಾರೋ ಅಥವಾ ಈ ತರದ ಹೊಸ ಒಂದು ಪ್ರಯೋಗಗಳನ್ನ ಮಾಡಿರ್ತಾರೋ ಅವರು ಅದನ್ನ ದಾಖಲೀಕರಣ ಮಾಡಿ ಅದರ ಒಂದು ಲಾಭವನ್ನ ಪಡೆಯಬೇಕು ಅಂತ ಇಷ್ಟಪಡ್ತಿದ್ರೆ ಅಂತವರು ಇದರಲ್ಲಿ ಭಾಗವಹಿಸಬಹುದು. ಮೊದಲನೇದಾಗಿ ಗ್ರಾಮೀಣ ಮಟ್ಟದಲ್ಲಿ ತಂತ್ರಜ್ಞಾನ ಆವಿಷ್ಕಾರಗಳನ್ನು ಗುರುತಿಸಿ ದಾಖಲಿಸಿದ ರಾಷ್ಟ್ರಮಟ್ಟದ ಪರಿಚಯವಾಗಿಸುವುದು ಮೊಟ್ಟ ಮೊದಲನೇ ಉದ್ದೇಶನೇ ನಮ್ದದು. ಅದನ್ನ ನೀವು ಒಂದೇನಾದ್ರೂ ಕಂಡುಹಿಡಿದ್ರಿ ಅಥವಾ ಅದನ್ನ ಗುರುತಿಸಿದ್ರಿ ಅಂತಂದ್ರೆ ಅದನ್ನ ರಾಷ್ಟ್ರಮಟ್ಟದಲ್ಲಿ ನಾವು ನಿಮಗೆ ರಾಷ್ಟ್ರಮಟ್ಟದ ಮಾರುಕಟ್ಟೆಯನ್ನು ಒದಗಿಸುವ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಅದೇ ರೀತಿ ಏನ್ ಮಾಡ್ತೀವಿ ಅಂತಂದ್ರೆ, ನಿಮಗೆ ಒಂದು IPR ಅಂದ್ರೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ಅಂದ್ರೆ ನಿಮ್ಮ ಬೌದ್ಧಿಕವಾಗಿರ್ತಕ್ಕಂಥ ಒಂದು ಆಸ್ತಿ ಹಕ್ಕನ್ನ ನಿಮಗೆ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ. ಅಂದ್ರೆ ಅದನ್ನ ಬೇರೆಯವ್ರು ಯಾರಾದ್ರೂ ಕಾಪಿ ಮಾಡಿ ಅದು ನಮ್ದಿದೆ ಅಂತಕ್ಕಂಥದ್ದನ್ನ ಕ್ಲೇಮ್ ಮಾಡಬಾರ್ದು. ನಾಳೆ ಅದು ನೀವು ಕಂಡುಹಿಡಿದಿರುತ್ತೆ, ನಿಮಗೆ ಅದರ ಹಕ್ಕು, ಆ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ಅಂದ್ರೆ ಅದನ್ನ ಯಾರಾದ್ರೂ ಸಂಶೋಧನೆ ಮಾಡಿರ್ತಾರಲ್ಲ ಅವರಿಗೆ ಯಾರು ಕಾಪಿ ಮಾಡೋದ ರೀತಿಯಲ್ಲಿ ತಾವು ಅದನ್ನ ಪ್ರೊಟೆಕ್ಟ್ ಮಾಡ್ತೀವಿ. ಆಮೇಲೆ ಇದರ ಒಂದು ಆವಿಷ್ಕಾರ ಅಥವಾ ತಂತ್ರಜ್ಞಾನಗಳಿಗೆ ಆಧುನಿಕ ಮಾರುಕಟ್ಟೆಗೆ ಅವಕಾಶ ದೊರೆಯುವ ರೀತಿಯಲ್ಲಿ ಮಾಡಿಸ್ಕೊಡ್ತೀವಿ. ಅಂದರೆ ಅದನ್ನು ಕಮರ್ಷಿಯಲೈಸೇಷನ್ ಮಾಡಿಸ್ತೀವಿ. ಅಂದರೆ ನೀವು ಇವಾಗ ಈಗಿನ ಡಿಜಿಟಲ್ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಮಾರುಕಟ್ಟೆ ಮಾಡ್ಬೋದು, ಅದಕ್ಕೆ ಏನೇನು ಸಾಧನೆಗಳು ಬೇಕು, ನೀವು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಸಹ ನಾವು ಅದಕ್ಕೆ ನಿಮಗೆ ಮಾರ್ಗದರ್ಶನವನ್ನು ಸಹ ನೀಡ್ತೀವಿ. ಆಮೇಲೆ ಅದಕ್ಕೆ ತಕ್ಕಂತೆ ನಿಮಗೆ ಮುಂದಿನ ಮಟ್ಟದಲ್ಲಿ ಯಾವ ರೀತಿಯ ಒಂದು ತಾಂತ್ರಿಕ ಮಾರ್ಗದರ್ಶನ, ನೀವೇನಾಗಿರುತ್ತೆ ಈಗ ಯಾವುದೋ ಒಂದು ಆವಿಷ್ಕಾರವನ್ನ ಮಾಡಿರ್ತೀರಿ, ನೀವು ಅದು ಚೆನ್ನಾಗಿದೇನೋ ಇಲ್ಲೋ, ವ್ಯಾಲಿಡ್ ಇದೇನೋ ಇಲ್ಲೋ ಅಂತ ನಿಮಗೆ ಗೊತ್ತಿರಂಗಿಲ್ಲ. ಟೆಸ್ಟಿಂಗ್ ಮಾಡಿಸಿರಂಗಿಲ್ಲ ನೀವು ಅದನ್ನ, ಟೆಸ್ಟಿಂಗ್ ಎಲ್ಲಿ ಮಾಡಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರಂಗಿಲ್ಲ. ಯಾಕಂದ್ರೆ ನೀವು ಬಹಳ ಕೆಳಮಟ್ಟದಲ್ಲಿ ಅದನ್ನ ಒಂದು ಆವಿಷ್ಕಾರವನ್ನ ಮಾಡಿರ್ತೀರಿ, ಅದು ಮೆಡಿಕಲ್ ಅಲ್ಲಾಗಲಿ ಅಥವಾ ಒಂದು ಯಾವುದೋ ಒಂದು ಫೀಲ್ಡ್ ಅಲ್ಲಿ NABL ಅಪ್ರೂವ್ಡ್ ಲ್ಯಾಬೋರೇಟರಿಯಲ್ಲಿ ಯಾವ ರೀತಿ ಟೆಸ್ಟಿಂಗ್ ಮಾಡಬೇಕು ಅನ್ನೋದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಆ ಒಂದು ಮಾರ್ಗದರ್ಶನವನ್ನು ಸಹ ನಿಮಗೆ ಕೊಟ್ಟು ಅದನ್ನ ಕಮರ್ಷಿಯಲ್ ಆಗಿ ಯಾವ ರೀತಿ ನೀವು ಈ ಪ್ರಾಡಕ್ಟ್ ಅನ್ನ ಹೊರಗಡೆ ತರಬಹುದು ಅಂತಕ್ಕಂಥದ್ದನ್ನ ನಾವು ಸಂಪೂರ್ಣವಾದ ಒಂದು ಮಾರ್ಗದರ್ಶನ ಮತ್ತು ಮಾಹಿತಿಯನ್ನ ನಾವು ನಿಮಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೀಡ್ತೇವೆ. ಆಮೇಲೆ ತಂತ್ರಜ್ಞಾನದ ವಿಸ್ತೃತ ಪ್ರಸಾರ ಮತ್ತು ವ್ಯಾಪಕವಾಗಿ ಬಳಕೆಗೆ ಅವಕಾಶವನ್ನು ಒದಗಿಸ್ತೇವೆ. ಅಂದ್ರೆ ಮುಂದೆ ಅದು ಏನಾದರೂ ಪ್ರಾಡಕ್ಟ್ ಸಕ್ಸಸ್ ಆಯಿತು ಅಥವಾ ನೀವು ಮಾಡಿರ್ತಕ್ಕಂಥ ಆವಿಷ್ಕಾರ ಅಷ್ಟೊಂದು ಕಮರ್ಷಿಯಲ್ ಆಗಿದೆ ಅಂತಂದ್ರೆ ಅದನ್ನ ನಾವು ಅಡ್ವರ್ಟೈಸ್ ಮಾಡಿ ಬೇರೆ ಬೇರೆ ಮಾರುಕಟ್ಟೆಗೆ ಯಾವ ರೀತಿ ಒಯ್ಯಬೇಕು ಅನ್ನೋದ್ರಲ್ಲಿಯೂ ಸಹ ನಿಮಗೆ ಸಹಕಾರವನ್ನ ಮಾಡ್ತೇವೆ. ಅಂದ್ರೆ ಇದನ್ನ ಸಂಸ್ಕರಣೆ ಜೊತೆಗೆ ತಾವು ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೀರಿ ಅಂತ ಹೇಳಿ. ಡೆಫಿನೆಟ್ಲಿ, ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಈ NIAPD ದಾಖಲೀಕರಣದ ವಿಧಾನ ಏನು ಮತ್ತೆ ಇದನ್ನ ಯಾವ ಯಾವ ಹಂತಗಳಲ್ಲಿ ಮಾಡ್ತೀರಾ ಅಂತ ಕೇಳ್ಬೋದಾ ಸರ್? ವಿಶೇಷವಾಗಿ ನೀವು ದಾಖಲೀಕರಣದ ಕುರಿತು ಕೇಳಿದ್ರಿ, ಗ್ರಾಮೀಣ ಮಟ್ಟದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಸ್ಥಳೀಯವಾಗಿ ಒಂದು ಪರಿಹಾರವನ್ನು ಕಂಡುಕೊಂಡಿರ್ತಾರೆ ನಮ್ಮ ರೈತರಾಗಲಿ ಅಥವಾ ಯುವಕರಾಗಲಿ, ಅದನ್ನು ಕಂಡುಕೊಂಡಿರ್ತಾರೆ. ಅದನ್ನು ಕಂಡುಕೊಂಡಿರ್ತಕ್ಕಂಥ ಅವುಗಳಿಗೆ ರೈತರಿಗೆ ಅದನ್ನು ಯಾವ ರೀತಿ ದಾಖಲಾತಿ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುವುದಿಲ್ಲ. ಅದು ರಾಷ್ಟ್ರ ಮಟ್ಟದಲ್ಲಾಗಲಿ ಅಥವಾ ರಾಜ್ಯ ಮಟ್ಟದಾಗಲಿ ಆ ಒಂದು ಇನೋವೇಷನ್ಸ್ ಅನ್ನು ನಾವು ಮಾಡಿದರೆ ಅದರ ಮೇಲೆ ನಮ್ಮ ಹಕ್ಕು ಯಾವ ರೀತಿ ನಾವು ಪಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದಕ್ಕೆ ಆ ಮಾಹಿತಿಯನ್ನು ಒದಗಿಸುವುದರ ಜೊತೆಗೆ ಆ ಹಕ್ಕನ್ನು ಕೊಡುವ ಕೆಲಸವೂ ಸಹ ನಾವು ಮಾಡ್ತೀವಿ ಅವರಿಗೆ. ತುಂಬಾ ಸಂತೋಷ ಸರ್. ಆತ್ಮೀಯರೇ, ನಮ್ಮ ಜೊತೆಗೆ ಸುಮಾ ಗೌಡರ್ ಅವರು ಕೂಡ ಅದಾರ. ಇವರು ಈ NIAPD ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ NIAPD ಕುರಿತು ಅವರಿಂದ ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿದುಕೊಳ್ಳೋಣಂತ ಸುಮಾ ಗೌಡರ್ ಅವರೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ಥ್ಯಾಂಕ್ ಯು ಸರ್. ಸುಮಾ ಗೌಡರ್ ಅವರೇ, ಈ NIAPD ಕುರಿತು ನಮ್ಮ ಕೇಳುಗರಿಗೆ ಸಂಕ್ಷಿಪ್ತ ಮಾಹಿತಿಯನ್ನು ಮಾಡಿಕೊಡಿ. ಹಾ ಸರ್, ಈ NIAPD ಇದು ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸ್ವಾಯತ್ತ ಸಂಸ್ಥೆ. ಇದರ ಬಗ್ಗೆ ಆಲ್ರೆಡಿ ನಮ್ಮ ಪ್ರಧಾನ ಸಂಶೋಧಕರು ಬಹಳ ವಿಸ್ತೃತವಾಗಿ ಹೇಳ್ಕೊಂಡಿದ್ದಾರೆ. ಇದು ಏನಂದ್ರೆ ಸರ್, ರೈತರು ತಮಗೆ ಇರುವಂತ ಸಂಪನ್ಮೂಲಗಳನ್ನ ಬಳಸಿಕೊಂಡು ತಮ್ಮ ಅನುಕೂಲತೆಗೆ ತಕ್ಕಂತೆ ಏನ ಸಂಶೋಧನೆ ಮಾಡಿಕೊಂಡಿರ್ತಾರೆ, ಯಾವುದೇ ಕ್ಷೇತ್ರ ಆಗಿರ್ಬೋದು, ಹೈನುಗಾರಿಕೆಯಲ್ಲಿ ಆಗಿರ್ಬೋದು, ಔಷಧಿಗಳಲ್ಲಿ ಆಗಿರ್ಬೋದು, ಕೃಷಿ ಉಪಕರಣಗಳಾಗಿರ್ಬೋದು, ಹೀಗೆ ಆಹಾರ ಪದ್ಧತಿ, ಬೆಳೆ ಪದ್ಧತಿ, ಬೀಜಗಳು, ಹಳೆ ಬೀಜಗಳನ್ನೆಲ್ಲ ಬೆಳೀತಿರ್ತಾರೆ. ಸೊ ಇಂಥ ಮೆಥಡ್ಗಳನ್ನ ನಾವು ಹಳ್ಳಿ ಅಥವಾ ರೈತರ ಹೊಲಗಳಿಗೆ ಭೇಟಿ ನೀಡಿ ಅವರಿಗೆ ವಿಡಿಯೋ ಅಥವಾ ಫೋಟೋಗ್ರಫಿ ತಗೊಂಡು ಡಾಕ್ಯುಮೆಂಟೇಶನ್ ಮಾಡಿ ಇದನ್ನ ರಿಪೋರ್ಟ್ ಮಾಡೋದು ಇದೆ ಸರ್ ಇದು ಪ್ರಾಜೆಕ್ಟ್. ಇದನ್ನ ಮೂರು ಹಂತದಲ್ಲಿ ನಾವು ಮಾಡ್ತೀವಿ ಸರ್, ಇದನ್ನ ದಾಖಲಾತಿನ ಪ್ರಥಮ, ದ್ವಿತೀಯ, ತೃತೀಯ. ಪ್ರಥಮದಲ್ಲಿ ನಾವು ಈಗ ಆಲ್ರೆಡಿ ಹೋಬಳಿ ಮಟ್ಟದಲ್ಲಿ RSK ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಅಧಿಕಾರಿ ಆಫೀಸ್ ಕಚೇರಿ ಆಗಲಿ ಅಥವಾ ಸಹಾಯಕ ನಿರ್ದೇಶಕರು ಇತರ ಅಲ್ಲಿಂದ ಸಿಗುವಂತ ರೈತರ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರಿಗೆ ನಾವೇ ನೇರವಾಗಿ ಫೋನ್ ಮುಖಾಂತರ ಸಂಪರ್ಕಿಸಿ ಅವರಲ್ಲಿರುವಂತ ಈ ನಾನು ಹೇಳಿದಂತ ಕ್ಷೇತ್ರಗಳಲ್ಲಿ ಯಾವುದೇ ಇನ್ನೋವೇಷನ್ ತಾವು ಮಾಡ್ಕೊಂಡಿದ್ರೆ, ಆವಿಷ್ಕಾರಗಳನ್ನ ಮಾಡ್ಕೊಂಡಿದ್ರೆ ಅವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ತಿಳ್ಕೊಂಡು ನಂತರ ದ್ವಿತೀಯ ಮಟ್ಟದಲ್ಲಿ ನಾವು ನೇರವಾಗಿ ಅವ್ರ ಹೊಲಕ್ಕೆ ಭೇಟಿ ನೀಡ್ತೀವಿ. ಅಲ್ಲಿ ವಿಡಿಯೋ, ಫೋಟೋ, ಅವರ ವಿಳಾಸ, ಆವಿಷ್ಕಾರಿ ಯಾರಿರ್ತಾರೆ, ಅವರ ವಿಳಾಸ, ಫೋನ್ ನಂಬರ್, ಅವ್ರು ಏನು ಓದಿದ್ದಾರೆ, ಅಂದ್ರೆ ಅವರು ಯಾವ ಓದಿನ ಮಟ್ಟಕ್ಕೆ ತಕ್ಕಂತೆ ಮಾಡ್ಕೊಂಡಿದಾರ ಅಥವಾ ತಾವು ಹಳೆ ಪದ್ಧತಿಗಳನ್ನ ಬಳಸ್ತಾರ, ಇದರ ಮೂಲಕ ನಾವು ಅವ್ರದ್ದು ಎಲ್ಲಾ ಇನ್ಫಾರ್ಮೇಶನ್ ತಗೊಂಡು ಡಾಕ್ಯುಮೆಂಟೇಶನ್ ಮಾಡ್ತೀವಿ ಸರ್, ರಿಪೋರ್ಟಿಂಗ್ ಮಾಡ್ತೀವಿ. ತಾವೇ ನೇರವಾಗಿ ರೈತರನ್ನ ಸಂಪರ್ಕ ಮಾಡ್ತೀರಾ? ಹೌದು ಸರ್, ಸಂಪರ್ಕನೂ ಮಾಡ್ತೀವಿ. ಆವಿಷ್ಕಾರ ಪರಿಣಾಮಕಾರಿಯಾಗಿದೆ, ಸೈಂಟಿಫಿಕಲಿ ಪ್ರೂವನ್ ಆಗಿದೆ ಅಂತಂದ್ರೆ ನಾವು ಸ್ಥಳಗಳಿಗೆ ಭೇಟಿ ನೀಡಿ ವಿಡಿಯೋ ಕೂಡ ಡಾಕ್ಯುಮೆಂಟೇಶನ್ ಕೂಡ ಮಾಡ್ತೀವಿ ಸರ್. ನಮ್ಗೆ ರಿಪೋರ್ಟಿಂಗ್ ಪರ್ಪಸ್, ಡಾಕ್ಯುಮೆಂಟ್, ನಮ್ ಪ್ರೂಫ್ ಬೇಕಲ್ಲ, ಪ್ರೂಫ್ ಬೇಕು. ನಾವು ಈ ತರ ಹೋಗಿದೀವಿ, ಈ ತರ ಭೇಟಿ ನೀಡಿದೀವಿ, ಈ ರೈತ ಈ ತರ ಮಾಡಿದ್ದಾರೆ. ಸೊ ಫೋಟೋ ಮತ್ತೆ ವಿಡಿಯೋ ಡಾಕ್ಯುಮೆಂಟೇಶನ್ ಮಾಡಿ ರಿಪೋರ್ಟ್ ಮಾಡ್ತೀವಿ. ತೃತೀಯ ಹಂತದಲ್ಲಿ ಏನಾಗುತ್ತೆ, ಈಗ ನವೀನತೆಗಳು ನನ್ನ ಅನುಕೂಲಕ್ಕೆ ತಕ್ಕಂಗೆ ನಾನು ಮಾಡಿರ್ತೀನಿ. ಸೊ ನವೀನತೆಗಳನ್ನ ಪ್ರೂವ್ ಮಾಡ್ಕೊಳ್ಳಕ್ಕೆ ಅಥವಾ ಸೈಂಟಿಫಿಕಲಿ ಪ್ರೂವ್ ಮಾಡಕ್ಕೆ ಇನ್ನೊಂದು ತಂಡ ಬರುತ್ತೆ. ಈಗ ಔಷಧಿಗಳಲ್ಲೇ ಆಗಲಿ ನಾವು ಡೈರೆಕ್ಟ್ ಆಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿಂದ ಟೀಮ್ ಕಳಿಸ್ತಾರೆ. ಸೊ ಅವರು ಬಂದು ವೆರಿಫೈ ಮಾಡ್ತಾರೆ ಎಷ್ಟು ಅನುಪಾತದಲ್ಲಿ ಕೊಡಬೇಕು, ಯಾವ ಯಾವ ಗಿಡಮೂಲಿಕೆ ಕೊಡ್ತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ, ಅದ್ರ ಜೊತೆ ಏನು ತಗೋಬೇಕು ಅಥವಾ ಮುನ್ನೆಚ್ಚರಿಕಾ ಕ್ರಮಗಳು ಏನು, ಅದನ್ನೆಲ್ಲ ಅವ್ರು ಮಾಡ್ತಾರೆ ಸರ್. ತುಂಬಾ ಸಂತೋಷ ಮೇಡಮ್. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಎನ್ಐಎಫ್ನ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಅದರ ಮುಂದುವರೆದ ಭಾಗ ಸರ್, ಅಂದ್ರೆ ಮೂರು ರೀತಿಯಲ್ಲಿ ನಾವು ಡಾಕ್ಯುಮೆಂಟೇಷನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ನಿಮ್ಗೆ ಒಂದು ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಸ್ಯ ತಳಿ ಇತ್ತು, ಅದು ಈಗಾಗಲೇ ರೆಕಗ್ನೈಸ್ ಆಗಿರಂಗಿಲ್ಲ, ಅಥವಾ ಅದರಿಂದ ನೀವು ಯಾವುದೇ ರೀತಿಯ ಒಂದು ಔಷಧ್ಯವನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಒಂದು ವಿಧಾನವನ್ನ ಕಂಡುಕೊಂಡಲ್ಲಿ, ಅಥವಾ ಅದನ್ನ ಯಾವುದೋ ಒಂದು ರೋಗಕ್ಕೆ ಬಳಸುವ ಒಂದು ರೀತಿಯನ್ನ ಕಂಡುಕೊಂಡಲ್ಲಿ, ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅದರ ಎಕ್ಸ್ಟ್ರಾಕ್ಷನ್ ಮೆಥಡಾಲಜಿ ಯಾವ ರೀತಿ ಇದೆ, ಅದನ್ನ ಒಂದು ವೈಜ್ಞಾನಿಕ ರೀತಿಯಲ್ಲಿ ನೀವು ಯಾವ ರೀತಿಯಾಗಿ ಬರೀಬಹುದು, ಅದನ್ನ ಬರೆದು ಅದನ್ನ ದಾಖಲೀಕರಣ ಮಾಡುವ ಸಲುವಾಗಿ ಅದನ್ನ ವಿಡಿಯೋಗ್ರಾಫಿ ಮಾಡೋದಾಗ್ಲಿ ಅಥವಾ ಫೋಟೋ ಮಾಡೋದಾಗ್ಲಿ ದಾಖಲೀಕರಣ ಮಾಡೋದಾಗ್ಲಿ ಮಾಡ್ಕೊಳ್ತಿರ್ತೀವಿ ಫಸ್ಟ್ ರೈತರ ಹತ್ರ ಹೋದಾಗ. ಯಾಕಂತಂದ್ರೆ ಅದು ಮತ್ತೆ ಮಾಹಿತಿಯನ್ನ ಬೇರೆ ಕದ್ದಾಲಿಕೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಆಮೇಲೆ ಇನ್ನೊಂದು, ರೈತರು ಈ ಮಾಹಿತಿ ಪಡೆಯುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ರೈತರ ಕಡೆ ಒಂದು PIC ಅಂತ ಒಂದು ದಾಖಲಾತಿಯನ್ನ ಕನ್ಸಂಟ್ ಅನ್ನ ತೋತೀವಿ, ಅಂದ್ರೆ ಪ್ರಿಯರ್ ಇನ್ಫಾರ್ಮೇಶನ್ ಕನ್ಸಂಟ್ ಅಂತ ತೋತೀವಿ ಸರ್. ಇದರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪೂರ್ವ ಮಾಹಿತಿ ಪಡೆದ ಸಹಮತ, ಅವರು ಇದಕ್ಕೆ ನಾನು ಓಕೆ ಇದ್ದೀನಿ, ಇದನ್ನ ನನ್ನ ಮಾಹಿತಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು, ಸಂಪೂರ್ಣ ಒಪ್ಪಿಗೆ ಮಾತ್ರ. ಯಾಕಂದ್ರೆ ಏನಾಗುತ್ತೆ ಸರ್, ಕೆಲವೊಂದ್ಸಲ ಒಂದೇ ವಿಧಾನವನ್ನ ಎರಡ್ ಮೂರ್ ಕಡೆ ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಿರ್ತಾರೆ, ಅವರು ನಾಳೆ ಬಂದು ಕೇಳ್ಬಾರ್ದು ನನ್ನ ದಾಖಲಾತಿ ಅವ್ರು ಯಾಕೆ ಒದಗಿಸಿದ್ರು, ಅಥವಾ ಈ ತರದ ಒಂದು ಕಾನ್ಫ್ಲಿಕ್ಟ್ ಅನ್ನ ಅರೈಸ್ ಆಗ್ಬಾರ್ದು ಅನ್ನುವ ಉದ್ದೇಶವಾಗಿ ಅವರ ಒಂದು ಸಹಮತವನ್ನ ಮೊದಲೇ ನಾವು ಪಡ್ಕೊಂಡಿರ್ತೀವಿ, ಅವರ ಸಹಮತಿಯೊಂದಿಗೆ ನಾವು ಇದನ್ನ ಮುಂದುವರಿತೀವಿ. ಇಲ್ಲ, ಅವರು ಸಹಮತ ಅವ್ರ ಕಡೆ ಇವನ್ ಅವ್ರ ಇನೋವೇಟರ್ ಇದ್ದು ಅವರು ಸಹಮತ ಕೊಡ್ಲಿಲ್ಲ ಅದನ್ನ ಮಾಡೋದಕ್ಕೆ ಅಂದ್ರೆ ನಾವು ಆ ಒಂದು ಮುಂದುವರ್ಸಂಗಿಲ್ಲ, ಆ ವಿಧಾನವನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಯಾಕೆಂತಂದ್ರೆ ಅವರ ಮಾಹಿತಿಯನ್ನ ಕದ್ದಾಲಿಕೆ ಆಗುತ್ತೆ, ಇಲ್ಲ ಅಂದ್ರೆ ಅವ್ರ ಸಹಮತಿ ಇಲ್ಲ ಅಂದ್ರೆ. ಸೊ ಆ ಒಂದು ಉದ್ದೇಶದಿಂದ ನಾವು ಅವ್ರ ಹತ್ರ PIC ಅನ್ನ ಪಡೆದು ಆ ಮಾಹಿತಿಯನ್ನ ಡಾಕ್ಯುಮೆಂಟೇಶನ್ ಮಾಡ್ತೀವಿ. ಅಂದ್ರೆ ಸಂಪೂರ್ಣ ಅವರ ಒಪ್ಪಿಗೆನ ತಗೊಂಡು ತಾವು ದಾಖಲೀಕರಣ ಪ್ರಾರಂಭ ಮಾಡ್ತೀರಿ, ಅಲ್ಲಿವರೆಗೂ ತಾವು ಮಾಡಲ್ಲ? ಮಾಡಲ್ಲ, ಮಾಡಲ್ಲ. ಒಂದು ವೇಳೆ ನಾವೇನಾದ್ರೂ ರೈತರಿಗೆ ಸಂಪರ್ಕಿಸಿ ಆ ಮಾಹಿತಿಯನ್ನ ನಮ್ಗನ್ನಿಸ್ತು ಇದು ಹೊಸ ಆವಿಷ್ಕಾರವಿದೆ, ಇದು ಒಂದು ಕಮರ್ಷಿಯಲೈಸ್ ಮಾಡಬಹುದು, ಅಥವಾ ನಾವು ಇದರ ರಾಷ್ಟ್ರ ಮಟ್ಟದಲ್ಲಿ ಇದರ ಒಂದು IPR ಅನ್ನ ಮಾಡ್ಕೊಳ್ಬೇಕು, ಪೇಟೆಂಟ್ ಮಾಡಬೇಕು ಅಂತ, ಕಾಪಿರೈಟ್ ಮಾಡಬೇಕು ಅಂತ ನಮ್ಗನ್ನಿಸ್ತು ಅಂತಂದ್ರೆ, ನಾವು ಅವಾಗ ಏನ್ ಮಾಡ್ತೀವಿ ಅಂದ್ರೆ ಮೊದಲು ಅವ್ರ ಹತ್ರ ಪಡೆಯುವುದೇ PIC, ಅವರ ಸಹಮತವನ್ನ ಪಡಿತೀವಿ. ಸರ್, ನೀವು ಇದನ್ನು ಮಾಡೋದಕ್ಕೆ ನಿಮ್ಮ ಸಹಮತ ಇದೆಯಾ ಅಂತ. ಕೆಲವೊಬ್ರು ಏನ್ ಮಾಡ್ತಾರೆ, ಅವರಿಗೆ ಅದರ ಉದ್ದೇಶ ಅದರ ಪ್ರಯೋಜನ ಅವೆಲ್ಲವೂ ಅವರಿಗೆ ತಿಳಿಸಿ ಹೇಳ್ತೀವಿ, ಹೇಳಿದ್ಮೇಲೆ ಅವ್ರು ಒಪ್ಪಿಗೆ ಕೊಟ್ರೆ ಅದನ್ನ ದಾಖಲೀಕರಣ ಮಾಡ್ತೀವಿ. ಇಲ್ಲ ಅಂತಂದ್ರೆ, ಇಲ್ಲ ನಮ್ಗೆ ಇದರ ಇಂಟ್ರೆಸ್ಟ್ ಇಲ್ಲ ಸರ್ ನಾವು ಅಂತಂದ್ರೆ, ನಾವು ಅವರಿಗೆ ಯಾವುದೇ ರೀತಿ ಒತ್ತಾಯ ಮಾಡೋದಿಲ್ಲ ಇದರಲ್ಲಿ. ಸೊ ಅವರ ಒಂದು ಸಂಪೂರ್ಣ ಸಹಮತದೊಂದಿಗೆ ಇದನ್ನ ನಾವು ರೆಕಗ್ನೈಸ್ ಮಾಡ್ತೀವಿ. ಅದೇ ರೀತಿ ಈ ಎನ್ಐಎಫ್ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಈ ಅಭಿಯಾನ ಪ್ರಾರಂಭವಾಗಿದೆ ಸರ್? ಈಗ ಸರ್, ಈಗಾಗಲೇ ಇದು ನಾವು ಆಕ್ಚುಲಿ ಸಂಪೂರ್ಣ ನಾರ್ತ್ ಕರ್ನಾಟಕ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡಬೇಕಾಗಿರ್ತಕ್ಕಂತ ಒಂದು ಅಭಿಯಾನ. ಬಟ್ ನಾವು ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಮಾಡ್ತಾ ಇರುವುದು ಈ ಮೂರು ಜಿಲ್ಲೆಗಳಲ್ಲಿ, ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ. ಬಹಳ ಒಂದು ಗ್ರಾಸ್ ರೂಟ್ ಮಟ್ಟದಲ್ಲಿ ಮಾಡ್ತಾ ಇದೀವಿ, ಅಂದ್ರೆ ತಳಹಂತದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ವಿಸಿಟ್ ಅನ್ನ ಮಾಡಿ ಇದರ ಒಂದು ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನ ಈ ಮೂರು ಜಿಲ್ಲೆಗಳಲ್ಲಿ ಈಗಾಗಲೇ ಮಾಡ್ತಾ ಇದೀವಿ. ಸೊ ಈ ಕುರಿತು ಯಾರ ರೈತರ ಹತ್ರ ಅಥವಾ ಅವರಿಗೆ ಸಂಬಂಧಿಸಿರ್ತಕ್ಕಂಥ ಯಾರಾದರೂ ಊರಿನ ಮುಖಂಡರ ಹತ್ರ ಅಥವಾ ಒಂದು ಗ್ರಾಮ ಪಂಚಾಯತ್ರಿ ಹತ್ರ ಏನೇ ಒಂದು ಮಾಹಿತಿಯನ್ನ ತಮ್ಮ ಹತ್ರ ಇದ್ದಲ್ಲಿ ಅಥವಾ ತಮ್ಮ ಊರುಗಳಲ್ಲಿದ್ದರೆ ಅಥವಾ ಈ ತರದ ಒಂದು ಪ್ರಯತ್ನಗಳನ್ನ ತಮ್ಮ ಊರಲ್ಲಿ ಸಹ ಆದ್ರೆ ಅದರ ಬಗ್ಗೆ ನಮಗೆ ನಮ್ಮ ಕಾಂಟ್ಯಾಕ್ಟ್ಗೆ ಅವರು ಒಂದು ಕಾಲ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ತಲುಪಿಸಬಹುದು. ಆಮೇಲೆ ಅದರ ದಾಖಲೀಕರಣದಲ್ಲಿ ಅವರು ಸಹ ಭಾಗವಹಿಸಬಹುದು ಸರ್. ಅದೇ ರೀತಿ ಈ ಅರ್ಹ ಆವಿಷ್ಕಾರರಿಗೆ ಹಣಕಾಸಿನ ಬೆಂಬಲವೇನಾದ್ರೂ ಕೊಡ್ತೀರಾ? ಇಲ್ಲ ಸರ್, ಈಗೇನಾಗಿರುತ್ತೆ, ಆಲ್ರೆಡಿ ಅವರು ಇದನ್ನ ಆವಿಷ್ಕಾರ ಮಾಡಿರ್ತಾರೆ, ಮಾಡಿದ್ಮೇಲೆ ನಾವು ಇದಕ್ಕೆ ದಾಖಲೀಕರಣ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅವ್ರಿಗೆ ಬೇಕಾಗಿಲ್ಲ. ಯಾಕಂತಂದ್ರೆ ಇದನ್ನ ಏನಾಗಿದೆ, ಒನ್ಸ್ ನಾವು ಅದನ್ನ ಐಡೆಂಟಿಫೈ ಮಾಡಿದೀವಿ ಅಂತಂದ್ರೆ ಅದರ ಸಂಪೂರ್ಣ ಜವಾಬ್ದಾರಿ ದಾಖಲೀಕರಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಮ್ದಾಗಿರುತ್ತೆ, ಹಾಗಾಗಿ ಅವರಿಗೆ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ. ಸೊ ಅವರಿಗೆ ಆಗಿ ನಾವು ನೇರವಾಗಿ ಯಾವುದೇ ರೀತಿಯ ಹಣಕಾಸಿನ ಬೆಂಬಲ ಕೊಡಲ್ಲ, ಡೈರೆಕ್ಟ್ ಆಗಿ ಫೈನಾನ್ಷಿಯಲ್ ಒಂದು ಅಸಿಸ್ಟೆನ್ಸ್ ಇರಂಗಿಲ್ಲ. ಆದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ದಾಖಲೀಕರಣ ಮಾಡೋದಕ್ಕೆ ಏನ್ ಖರ್ಚಾಗುತ್ತೆ, ಈಗ ಪೇಟೆಂಟ್ ಮಾಡೋದಕ್ಕಾಗ್ಲಿ ಅಥವಾ ಡಾಕ್ಯುಮೆಂಟೇಷನ್ ಮಾಡೋದಕ್ಕಾಗ್ಲಿ, ವಿಡಿಯೋ ಮಾಡೋದಕ್ಕಾಗ್ಲಿ, ಅದಕ್ಕೆಲ್ಲ ಏನಾದ್ರೂ ಖರ್ಚಾದ್ರೆ ಅದು ನಮ್ಮ ಕಡೆಯಿಂದ ನಾವು ಭರಿಸ್ತೀವಿ. ಅಂದ್ರೆ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ತಾವೇ ನೋಡ್ಕೊಳ್ತೀರಾ? ಡಾಕ್ಯುಮೆಂಟೇಷನ್ ಮಾಡೋದಕ್ಕೆ ಏನ್ ಖರ್ಚು ಬೇಕಾಗುತ್ತೆ ಎಲ್ಲಾ ಖರ್ಚನ್ನ ನಾವೇ ನಮ್ಮ ಒಂದು ಸಂಸ್ಥೆ NIF ಸಂಸ್ಥೆಯಿಂದ ನಾವು ಅದನ್ನ ಹಾಕ್ತೀವಿ. ಈ ಆವಿಷ್ಕಾರಗಳ ನವೀನತೆಯನ್ನು ಯಾವ ರೀತಿ ಗುರುತಿಸಬಹುದು ಸರ್? ಇದರಲ್ಲಿ ಬಹಳಷ್ಟು ವಿಧಾನಗಳಿದ್ದಾವೆ ಸರ್. ಈಗ ಆವಿಷ್ಕಾರದ ನವೀನತೆ ಏನಾಗುತ್ತೆ, ಯಾವುದು ನವೀನವಾಗಿದೆ ಇಲ್ಲ ಅಂತಕ್ಕಂಥದ್ದು, ಈಗ ನಾವು ಒಂದು ಯಾವುದೋ ನೋಡಿದೀವಿ ಅಂತಂದ್ರೆ ನಾವು ಅದನ್ನ ಫಸ್ಟ್ ಟೈಮ್ ನೋಡಿರ್ತೀವಿ, ನಾವು ಅದನ್ನ ನವೀನವಾಗಿ ಅಂತ ಹೇಳ್ಬಹುದು. ಕೆಲವೊಂದ್ಸಲ ರೈತರು ಹೇಳ್ತಿರ್ತಾರೆ, ಇಲ್ಲ ರೀ ಇದನ್ನ ನಾವೇ ಮಾಡಿದ್ದು ಅಂತ ಹೇಳ್ತಿರ್ತಾರೆ, ಅಥವಾ ಕೆಲವೊಬ್ರು ಕ್ಲೇಮ್ ಮಾಡ್ತಿರ್ತಾರೆ ಇದನ್ನ ನಾವೇ ಮಾಡಿದ್ರಿ ಫಸ್ಟ್ ಟೈಮ್ ಅಂತ ಹೇಳಿ. ಬಟ್ ಅದು ಬೇರೆ ಎಲ್ಲೋ ಒಂದ್ ಕಡೆ ಆಗಿರುತ್ತೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇರೋಂಗಿಲ್ಲ, ಹಾಗಾಗಿ ನಾವ್ ಏನ್ ಅನ್ಕೊಂಡಿರ್ತೀವಿ ಇದು ನವೀನತೆ ನಾವೇ ಫಸ್ಟ್ ಟೈಮ್ ಮಾಡಿದೀವಿ ಅಂತ ಇರ್ತೀವಿ. ಬಟ್ ನಾವು ಇದನ್ನ ರಾಷ್ಟ್ರ ಮಟ್ಟದಲ್ಲಿ ತಗೊಂಡು ಹೋದಾಗ ಅಲ್ಲಿ ಬೇರೆ ಬೇರೆ ವೇದಿಕೆಗಳಿದಾವೆ, IPR ಮಾಡ್ತಕ್ಕಂಥದ್ದು ಅಥವಾ ಈ ಇನೋವೇಷನ್ ಫೌಂಡೇಶನ್ ಅಲ್ಲಿ ನಾವೇ ನಾವು ನಿಮ್ಗೆ ಹೇಳಿದಾಗೆ ಈಗಾಗಲೇ 375,000 ಆವಿಷ್ಕಾರಗಳನ್ನು ಗುರುತಿಸಿದ್ದೀವಿ ಅಂದ್ರೆ ಅದರಲ್ಲಿ ಒಂದು ಇದು ಇತ್ತು ಅಂತಂದ್ರೆ ನಾವು ಡೆಫಿನೆಟ್ ಆಗಿ ಇದನ್ನ ಮತ್ತೆ ರೀ ಮಾಡೋದು ಹೋಗಲ್ಲ ಅಂದ್ರೆ ನಿಮಗೆ ಇದು ಎರಡನೇ ಸರ್ತಿ ನಿಮಗೆ ಮಾಡ್ಕೊಡಕ್ ಬರಂಗಿಲ್ಲ. ಸೊ ಹಾಗಾಗಿ ಅವೆಲ್ಲವುಗಳಲ್ಲಿ ಇದನ್ನ ನಮಗೆ ಆಲ್ರೆಡಿ ಡಾಕ್ಯುಮೆಂಟೆಡ್ ಪೋರ್ಟಲ್ ಇದೆ ಸರ್ ನಮ್ಮ ಹತ್ರ, ಅದರಲ್ಲಿ ಚೆಕ್ ಮಾಡ್ತೀವಿ. ಆಮೇಲೆ ಇಂಡಿಯನ್ IPR ಪೋರ್ಟಲ್ ಅಲ್ಲಿ ನಾವು ಇದನ್ನ ಚೆಕ್ ಮಾಡ್ತೀವಿ. ಯಾರಾದರೂ ಪೇಟೆಂಟ್ ತಗೊಂಡಿದಾರ ಅಥವಾ ಕಾಪಿರೈಟ್ ತಗೊಂಡಿದಾರ ಅಥವಾ ಬೇರೆ ಎಲ್ಲೋ ಒಂದ್ ಕಡೆ ಒಂದು ಸಂಸ್ಥೆಗಳಲ್ಲಿ ರಿಜಿಸ್ಟರ್ ಆಗಿದೆ ಅಥವಾ ಯಾವ್ದಾದ್ರೂ ಒಂದು ವಿಶ್ವವಿದ್ಯಾಲಯ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆಯಾ ಅಂತ. ಸೊ ಅದನ್ನ ಅದರಲ್ಲೆಲ್ಲ ನಾವು ಸರ್ಚ್ ಮಾಡಿ ಇಲ್ಲ ಈ ತರದ್ ಯಾರು ಮಾಡಿಲ್ಲ, ಇದು ಹೊಸದಾಗಿದೆ, ಇದು ಇವರೇ ಮಾಡ್ತಾ ಇರೋದು ಅಥವಾ ಇವರೇನೆ ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂಥ ಜ್ಞಾನ, ಇದನ್ನ ದಾಖಲೀಕರಣ ಆಗಬೇಕು ಅಂತ ನಮಗನ್ನಿಸ್ತು ಅಂತಂದ್ರೆ ನಾವು ನಮ್ಮ ಮಟ್ಟದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಎರಡೂ ಕಡೆನೂ ಅದನ್ನ ಒಂದು ಬಹಳ ಕುಲಂಕುಷವಾಗಿ ಗಮನಿಸಿ ಆಮೇಲೆ ಅದನ್ನ IPR ತಗೊಂಡು ಹೋಗ್ಬೇಕಾ ಬೇಡವಾ ಅಂತ ಒಂದು ಡಿಸಿಷನ್ ಅನ್ನು ತಗೊಳ್ತೀವಿ. ಪ್ಲಸ್ ಅದನ್ನ ಕಮರ್ಷಿಯಲೈಸೇಷನ್ ಮಾಡಬೇಕಾದ್ರೆ ಅವಾಗಲೂ ಸಹ ನಾವು ರೈತರ ಮತ್ತೆ ಒಂದು ಕನ್ಸಂಟ್ ಅನ್ನು ತಗೊಳ್ತೀವಿ. ಅಂದ್ರೆ ಯಾರು ಇನೋವೇಟರ್ಸ್ ಇದ್ದಾರೆ ಅವರ ಕನ್ಸಂಟ್ ಅನ್ನು ತಗೊಂಡು ಅವರು ಸಹಮತ ತೋರಿಸಿದಾಗ ಮಾತ್ರ ಅದನ್ನು ಕಮರ್ಷಿಯಲೈಸ್. ಈ ಕೆಲವೊಬ್ಬರು ಏನಿರ್ತದೆ ಅವರಿಗೆ ಕಮರ್ಷಿಯಲೈಸೇಷನ್ ಮಾಡೋದಕ್ಕೆ ಇಷ್ಟ ಇರಂಗಿಲ್ಲ, ನಮ್ಗೆ ಬರೇ ಪೇಟೆಂಟ್ ಅಷ್ಟು ಕೊಡ್ರಿ ನಾವು ಕಮರ್ಷಿಯಲ್ ಮಾಡಿ ಮಾರಂಗಿಲ್ಲ ಅಂತಿರ್ತಾರೆ. ಆಗಿದ್ದಾಗ ಅಥವಾ ಕೆಲವೊಬ್ರು ಏನ್ ಮಾಡ್ಬೋದು, ಈಗ ಅದು ಕಮರ್ಷಿಯಲ್ ಆಗಿ ಚೆನ್ನಾಗಿದೆ ರೀ, ನಾವು ಯಾವ್ದಾರ ಒಂದು ಕಂಪ್ನಿಗೆ ರೈಟ್ಸ್ ಕೊಡ್ತೀವಿ ಇದನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಅಂತ ಇರುತ್ತೆ ಅಂತ ಒಂದು ಆವಿಷ್ಕಾರವನ್ನು ಮಾಡಿರ್ತಾರೆ. ಸೊ ಅಂಥವರಿಗೆ ನಾವು ಅವರಿಗೆ ತಕ್ಕ ಒಂದು ಮ್ಯಾನುಫ್ಯಾಕ್ಚರರ್ಸ್ ಅನ್ನು ಐಡೆಂಟಿಫೈ ಮಾಡಿ ಅಥವಾ ಯಾವುದೇ ಒಂದು ಕಂಪನಿ ತಯಾರು ಮಾಡ್ತಕ್ಕಂಥ ಒಂದು ಕಂಪನಿ ಜೊತೆ ಟೈಅಪ್ ಅನ್ನು ಮಾಡಿಸಿ ಆ ಪ್ರಾಡಕ್ಟ್ನ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ತಯಾರಿಸೋದಕ್ಕೆ ಸಹಕರಿಸಿ ಅದರಲ್ಲಿ ಏನು ಶೇರ್ ಬರುತ್ತೆ ಅದನ್ನೇನು ಬರುತ್ತೆ ಅಥವಾ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ಅವರ ಸಹಮತದೊಂದಿಗೆ ಮುಂದುವರಿತೀವಿ. ಹಂತ ಹಂತಗಳಲ್ಲಿ ಇದನ್ನು ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅಂದ್ರೆ NIF ನ ಮುಖ್ಯ ಉದ್ದೇಶ ಅಂದ್ರೆ ಹೊಸ ಆವಿಷ್ಕಾರಗಳಿಗೆ ತಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ಇದ್ರ? ಹಾ ಸರ್, ಡೆಫಿನೆಟ್ ಆಗಿ ಹೊಸ ಆವಿಷ್ಕಾರಗಳು, ಆಮೇಲೆ ಏನಾದರೂ ಪಾರಂಪರಿಕವಾಗಿ ಅವರ ಒಂದು ಅಜ್ಜ ಮಾಡ್ತಾ ಇದ್ರು ಅಥವಾ ಔಷಧಿ ಕೊಡ್ತಾ ಇದ್ರು ಅಥವಾ ಯಾವುದೋ ಒಂದು ನಮ್ಮ ಏನಾಗುತ್ತೆ ಅಂದ್ರೆ ನಮ್ಮ ಪೂರ್ವಜರು ನಡ್ಸ್ಕೊಂಡು ಬಂದಿರತಕ್ಕಂತ ಒಂದು ಏನೋ ಒಂದು ಪದ್ಧತಿ ಇರುತ್ತೆ, ಅದು ಇವಾಗ ಅಳಸ್ ಹೋಗ್ತಾ ಇರುತ್ತೆ. ಅದು ಆ ವಿಜ್ಞಾನ ಅವ್ರ ಜೊತೆನೆ ಹೋಗ್ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಈ ತರ ದಾಖಲೀಕರಣವನ್ನ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂತ ಅಭಿಯಾನ ಸರ್ ಇದು ಎಲ್ಲಾ ಕಡೆನೂ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಅಥವಾ ನಮ್ಮ ಭಾಗದಲ್ಲಿ ಇದರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಗೊಂಡಿದ್ದೀವಿ. ಅದೇ ರೀತಿ ಸರ್, ಈ NIF ಸಲ್ಲಿಸಬೇಕಾದ ಮಾಹಿತಿ ಏನಾದರೂ ಇದೆಯಾ? ಹಾ ಸರ್, ಮೊದಲನೇ ಸಲನೇ ಅವ್ರು ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ನಮಗೆ ಸಲ್ಲಿಸುವ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ನಾವೇನಪ್ಪ ಅಂತಂದ್ರೆ ಫಸ್ಟ್ ಟೈಮ್ ಅಥವಾ ನಮಗೆ ಅವ್ರ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಯಾವ ರೀತಿ ಈ ಒಂದು ಪ್ರೊಸೆಸ್ ಅನ್ನ ಮಾಡ್ತಾರೆ, ಅದರ ಹಿನ್ನೆಲೆ ಏನು, ಅದನ್ನ ಯಾಕೆ ಮಾಡಿದ್ರು, ಇದರ ಒಂದು ಮಾಹಿತಿಯನ್ನ ಕೊಟ್ಟರು, ಅಥವಾ ಅದರ ಫಾರ್ ಎಕ್ಸಾಂಪಲ್ ಒಂದು ಔಷಧಿ ಇದೆ ಅಥವಾ ಒಂದು ದನಕರುಗಳಿಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಔಷಧಿ ಇರಲಿ ಅಥವಾ ಮನುಷ್ಯರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಯಾವುದೋ ಒಂದು ಔಷಧಿ ಇರಲಿ ಅಥವಾ ಹರ್ಬಲ್ಸ್ ಇರಲಿ ಅಥವಾ ಒಂದು ಯಾವುದೋ ಒಂದು ಕಾಸ್ಮೆಟಿಕ್ಸ್ ಹರ್ಬಲ್ಸ್ ಇವತ್ತಿನ ಹಳ್ಳಿಗಳಲ್ಲಿ ಮಾಡ್ತಿರ್ತಾರೆ ಅಂಥವೇನಾದರೂ ಇರಲಿ, ಅಥವಾ ಯಾವುದೋ ಒಂದು ಆಹಾರ ಪದ್ಧತಿ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಧಾರವಾಡ ಪೇಡೆ ಇದೆ. ಈಗ ಧಾರವಾಡ ಪೇಡೆ ಮೊದಲೆಲ್ಲ ಪೇಟೆಂಟ್ ಇದ್ದಿಲ್ಲ, ಹಂಗೆ ಕಮರ್ಷಿಯಲ್ ಆಗಿ ಮಾಡ್ತಾ ಇರಲಿಲ್ಲ ಅದು, ಇವತ್ತದು ಪೇಟೆಂಟ್ ಆಗಿದೆ. ಧಾರವಾಡ ಪೇಡೆ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಅನ್ನ ಅವರು ಪೇಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೇರೆಯವರು ಯಾರಾದರೂ ಅದನ್ನು ಮಾಡಿ ಅಥವಾ ಅದ್ರ ಟ್ರೇಡ್ ಮಾರ್ಕ್ ಆಗಲಿ ಅಥವಾ ಇದನ್ನು ಕಾಪಿ ಮಾಡೋಕ್ಕೆ ಸಾಧ್ಯ ಇಲ್ಲ ಇವಾಗ. ಸೊ ಆ ರೀತಿಯಾಗಿ ಅವರಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾವು ಡೆಫಿನೆಟ್ ಆಗಿ ಅದನ್ನು ಒಪ್ಪಿಸ್ತೀವಿ. ಆಮೇಲೆ ದಾಖಲಾತಿಗಳು, ಅವರ ಒಂದು ಹೆಸರು, ವಿಳಾಸ, ಆಮೇಲೆ ಕಾಂಟ್ಯಾಕ್ಟ್ ನಂಬರು, ಮತ್ತೆ ಆಧಾರ್ ಕಾರ್ಡ್ ಅಥವಾ ಏನಾದರೂ ಮಾಡ್ತಕ್ಕಂಥ ಒಂದು ಪ್ರೀವಿಯಸ್, ಈಗ ಬೇರೆ ಕಡೆ ನಾವು ಇಲ್ಲಿ ಈ ತರ ಇಂಥದ್ದನ್ನ ಮಾಡಿದೀವಿ ಅಂತ ಹೇಳಿ ಎಲ್ಲೋ ಡೆಮೋನ್ಸ್ಟ್ರೇಟ್ ಮಾಡಿರ್ತಾರೆ ಅಥವಾ ತೋರಿಸಿರ್ತಾರೆ, ಅಂಥವೇನಾದ್ರು ಆವಿಷ್ಕಾರಿಗೆ ಸಂಬಂಧಿಸಿರ್ತಕ್ಕಂಥ ಏನಾದರೂ ಪೂರ್ವ ದಾಖಲಾತಿಗಳಿದ್ರೆ ಅಥವಾ ಪೇಪರ್ ಅಲ್ಲಿ ಬಂದಿದ್ರೆ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದ್ರೆ ಅಥವಾ ಎಲ್ಲೋ ಆ ಮಾಹಿತಿಯನ್ನು ಅವ್ರು ಹಂಚ್ಕೊಂಡಿದ್ರೆ ಈಗೇನಾಗುತ್ತೆ, ನೀವೇ ಹಂಚ್ಕೊಂಡಿರ್ತಾರೆ ಆ ಮಾಹಿತಿಯನ್ನ ಬೇರೆಯವ್ರು ತಗೊಂಡ್ಬಂದು ಕ್ಲೇಮ್ ಮಾಡ್ತಿರ್ತಾರೆ. ಅದಕ್ಕೆ ನಾವು ಇಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವುದೇ ರೀತಿಯ ಒಂದು ದಾಖಲಾತಿಗಳಿದ್ರೆ ಅಥವಾ ಇವನ್ ನಿಮ್ಮ ಸುತ್ತಮುತ್ತಲಿನ ಒಂದು ಹಳ್ಳಿಗಳಲ್ಲಿಯೂ ಸಹ ಅದರ ಒಂದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುತ್ತೆ, ಅಂತ ಒಂದು ಮಾಹಿತಿಗಳಿದ್ದಲ್ಲಿ ಅವುಗಳನ್ನು ನಮಗೆ ಮೊದಲನೇ ಹಂತದಲ್ಲಿ ಒದಗಿಸಿದ್ರೆ ಸಾಕು, ಅದನ್ನ ತಗೊಂಡೋಗಿ ನಾವು ಮತ್ತೆ ಎರಡನೇ ಹಂತ ಮೂರನೇ ಹಂತದಲ್ಲಿ ಅದನ್ನ ಮಾಡ್ತೀವಿ. ಅಂದ್ರೆ ಒಂದು ಆವಿಷ್ಕಾರದಿಂದ ಇನ್ನೊಬ್ಬರು ಯಾರು ಅದನ್ನ ಕದಿಬಾರ್ದು, ಅದನ್ನ ಆಲಿಸಬಾರ್ದು ಅನ್ನೋದೊಂದು ಈ NIF ನ ಮುಖ್ಯ ಉದ್ದೇಶ ಆಗಿದೆ. ಹೌದೌದು ಸರ್, ಡೆಫಿನೆಟ್ ಆಗಿ. ಯಾಕಂತಂದ್ರೆ ಯಾರೋ ಬೇರೆಯವರ ಆವಿಷ್ಕಾರವನ್ನು ತಗೊಂಡ್ಬಂದು ನಾವು ಕ್ಲೇಮ್ ಮಾಡಬಾರ್ದು ಒಂದು, ಆಮೇಲೆ ಮಾಡಿರ್ತಕ್ಕಂಥ ಆವಿಷ್ಕಾರವನ್ನು ದಾಖಲೀಕರಣ ಮಾಡುವುದು ಇನ್ನೊಂದು ಅತಿ ಮುಖ್ಯವಾದ ಉದ್ದೇಶ. ಯಾಕಂತಂದ್ರೆ ಬಹಳಷ್ಟು ಇಷ್ಟು ಒಂದು ದೊಡ್ಡ ದೇಶದಲ್ಲಿ ಬಹಳ ಕಡಿಮೆ ನಂಬರ್ಸ್ ಆಫ್ ಪೇಟೆಂಟ್ ಆಗ್ತಾ ಇದಾವೆ, ಅಥವಾ ನಾವು ಅದನ್ನ ಆವಿಷ್ಕಾರಗಳನ್ನು ದಾಖಲೀಕರಣ ಮಾಡ್ತಾ ಇಲ್ಲ. ಯಾವಾಗ ನಮಗೆ ಒಂದು ಅನೇಕ ಸಮಸ್ಯೆಗಳಿಗೆ ನಾವು ಅಲ್ಲೇ ಗ್ರಾಮೀಣ ಮಟ್ಟದಲ್ಲೇ ಅದರ ಒಂದು ಸೊಲ್ಯೂಷನ್ಸ್ ಅನ್ನ ಹುಡ್ಕೊಂಡಿರ್ತೇವೆ, ಬಟ್ ಅದು ಯಾವಾಗ ಕಮರ್ಷಿಯಲೈಸ್ ಆಗಿ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಆಗ್ತಾ ಇರುತ್ತೆ ಅವಾಗ ಗೊತ್ತಾಗುತ್ತೆ ಇದು ನಾವು ಬಹಳ ಹಿಂದೆನೆ ಮಾಡಿದೀವಿ, ಇದು ಮಾಡಿಬಿಟ್ಟಿವಿ ಅಂತ ಆಮೇಲೆ ಅನ್ಕೋತೀವಿ ನಾವು. ಅದರ ಲಾಭವನ್ನ ನಮ್ಮ ರೈತರು ಅಥವಾ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವರಿಗೂ ತಲುಪಲಿ ಅನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ತುಂಬಾ ಸಂತೋಷ ಸರ್. ಅದೇ ರೀತಿ ಈ NIF ನಲ್ಲಿ ಬೇರೆ ಏನಾದರೂ ವಿಧಾನಗಳಿದೆಯಾ? ಬೇರೆ ವಿಧಾನಗಳಂತಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಸಲ ಈಗ ನೀವು ಮಾಡಿರ್ತಕ್ಕಂತ ಒಂದು ಆವಿಷ್ಕಾರ ಇರುತ್ತೆ, ಅದು ನಿಮಗೆ ನಮ್ಮ ಮಾಹಿತಿ ಗೊತ್ತಿರಂಗಿಲ್ಲ, ಎಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಂಗಿಲ್ಲ. ಹಾಗಾಗಿ ಏನಾಗಿರುತ್ತೆ ಅಂತಂದ್ರೆ ನಿಮ್ಮ ಬದಲಿ ನಿಮ್ಮ ಫ್ರೆಂಡ್ ಅವರು ಇದನ್ನ ಮಾಹಿತಿ ತಿಳ್ಕೊಂಡು ಅವ್ರು ನಮಗೆ ಅಪ್ರೋಚ್ ಆಗ್ಬಹುದು, ಕೇಳ್ಬಹುದು, ಅವ್ರು ನಾವೇ ಮಾಡ್ತೀವಿ ಅಂತ, ಇದ್ರ ಬಗ್ಗೆ ನಾವೇ ಕೊಡ್ತೀವಿ ಅಂತ ಹೇಳ್ಬಹುದು. ಬಟ್ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸ್ವತಃ ಬಂದು ನಿಮ್ಮ ಒಂದು ಏನು ಮಾಡ್ತೀರಿ ಎಲ್ಲಿ ಮಾಡ್ತೀರಿ ಅನ್ನೋದನ್ನ ಪ್ರತ್ಯಕ್ಷವಾಗಿ ನಾವು ನೋಡದೆ ಈ ಯಾವುದೇ ರೀತಿಯ ಒಂದು ದಾಖಲೀಕರಣವನ್ನ ಮಾಡೋದಿಲ್ಲ. ಸೊ ಅದಕ್ಕಾಗಿನೇ ನಾವು ವಿಶೇಷವಾಗಿ ಏನ್ ಹೇಳ್ತದ ಅಂದ್ರೆ ಯಾವುದೇ ರೀತಿಯ ಮಧ್ಯವರ್ತಿಗಳು ಇದರಲ್ಲಿ ಇರೋದಿಲ್ಲ. ನೇರ ನೀವು ಯಾರು ಇನೋವೇಟರ್ಸ್ ಇದ್ದಾರೆ, ಯಾರು ಆವಿಷ್ಕಾರ ಮಾಡಿದ್ದಾರೆ ಅಥವಾ ಆವಿಷ್ಕಾರ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಅವರು ಮತ್ತೆ ನಮ್ಮ NIF ಫೌಂಡೇಶನ್ ಜೊತೆ ನೇರ ಸಂಪರ್ಕ ಇರುತ್ತೆ. ಅಥವಾ ನಿಮಗೆ ಇನ್ನೊಬ್ರು ಬಂದು ಇದನ್ನ ಕ್ಲೇಮ್ ಮಾಡೋದಾಗ್ಲಿ ಅಥವಾ ಅದನ್ನ ರಿಜಿಸ್ಟ್ರೇಷನ್ ಮಾಡಿಕೊಡ್ತವೆ ಅಂತ ಅಂತಕ್ಕಂಥದ್ದಾಗ್ಲಿ, ಆಮೇಲೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಅಗ್ರಿಮೆಂಟ್ಗಳಾಗ್ಲಿ ಇದರಲ್ಲಿ ಇರೋದಿಲ್ಲ. ಕೇವಲ ನಿಮ್ಮ ಸಹಮತ, ನೀವು ಅದನ್ನ ಕಮರ್ಷಿಯಲೈಸ್ ಮಾಡ್ತೀರಿ ಅಂತಂದ್ರೆ ಅದರ ಫರ್ದರ್ ಪ್ರೊಸೆಸ್ ಅನ್ನ ನಾವು ಮಾಡ್ತೀವಿ, ಇಲ್ಲ ಅಂತಂದ್ರೆ ಅಲ್ಲಿಗೆ ಅದನ್ನ ಕೈಬಿಟ್ಟಿರುತ್ತೆ. ಅಂದ್ರೆ ಆವಿಷ್ಕಾರಿ ಮತ್ತು ನೋಂದಣಿದಾರರ ಸಂಪರ್ಕ ಮಾತ್ರ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ರಿ. ಮುಖ್ಯವಾಗಿರುತ್ತೆ ಸರ್. ಅದೇ ರೀತಿ ಈ NIF ನೋಂದಣಿ ಮಾಡ್ಬೇಕಂದ್ರೆ ಯಾರಿಗೆ ಸಂಪರ್ಕ ಮಾಡ್ಬೇಕು ಸರ್? ಸರ್, ಇವಾಗ ನಾವು ಇದರ ಬಗ್ಗೆ ನಿಮಗೆ ಫಸ್ಟ್ಗೆ ಈ ತರದ ಏನಾದರೂ ನಿಮ್ಮ ಹತ್ರ ಕಂಡಲ್ಲಿ ಅಥವಾ ಈ ತರದ ಅವಕಾಶಗಳು ಇದ್ದಲ್ಲಿ, ವಿಶೇಷವಾಗಿ ಕೃಷಿಗೆ ಸಂಬಂಧಿಸಿದ್ದಾಗಲಿ ಅಥವಾ ಪರಂಪರಾಗತವಾಗಿರ್ತಕ್ಕಂಥ ನೀವು ಮಾಡ್ಕೊಂಬಂದಿರತಕ್ಕಂಥ ಯಾವುದೇ ಒಂದು ಆಹಾರ ಪದ್ಧತಿಗಳಾಗಿರಲಿ ಅಥವಾ ಒಂದು ಗಿಡಮೂಲಿಕೆ ಔಷಧಿಗಳಾಗಲಿ ಅಥವಾ ಇನ್ನೊಂದು ಯಾವುದಾದ್ರೂ ಇಂಪ್ರೂವ್ಡ್ ಒಂದು ಉಪಕರಣಗಳನ್ನು ಮಾಡಿರ್ತೀರಿ ನೀವು ನಿಮ್ಮ ಹಳ್ಳಿ ಮಟ್ಟದಲ್ಲಿ ಅಥವಾ ನಿಮ್ಮ ಮಟ್ಟದಲ್ಲಿಯೇ ನಿಮಗೆ ಒಂದು ತೊಂದರೆಗಳಿಗೆ ಒಂದು ಸಹಾಯ ಪಡುವ ಸಲುವಾಗಿ ಯಾವುದೇ ಒಂದು ನೀವು ಇನೋವೇಷನ್ಸ್ ಅನ್ನು ಮಾಡಿದರೆ ಅದನ್ನು ನೀವು ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಒಂದು ಕೇಂದ್ರವಾಗಿರ್ತಕ್ಕಂಥ ಬಿಜಾಪುರನಲ್ಲಿ ಕೃಷಿ ಮಹಾವಿದ್ಯಾಲಯ ಬಿಜಾಪುರದಲ್ಲಿ ಹಿಟ್ನಳ್ಳಿ ಫಾರ್ಮ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅಲ್ಲಿ ರಮೇಶ್ ಬೀರ್ಗೆ ಅಂತ ನಾವು ಈ ಒಂದು ಪ್ರಧಾನ ಸಂಶೋಧಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ ಈ ಒಂದು ಪ್ರಾಜೆಕ್ಟ್ದು. ಅವರು ನಮಗೆ ಸಂಪರ್ಕ ಮಾಡಿದರೆ ಡೆಫಿನೆಟ್ ಆಗಿ ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಕೊಡ್ತೀವಿ. ಆಮೇಲೆ ಅವ್ರ ಕಡೆ ಇರತಕ್ಕಂಥ ಈ ಒಂದು ಆವಿಷ್ಕಾರದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಾವು ಈ ಒಂದು NIF ಕೇಂದ್ರಕ್ಕೆ ತಲುಪಿಸಿ ಅದರ ಒಂದು ಮುಂದಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಹಕಾರವನ್ನು ಮಾಡ್ತೀವಿ ಸರ್. ಅವರು ಹಿಟ್ನಳ್ಳಿ ಫಾರ್ಮಲ್ಲಿ ನಮ್ಮ NIF ಸಂಸ್ಥೆಗೆ ಸಂಪರ್ಕ ಮಾಡಿದರೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕೊಡ್ತೀವಿ. ಸರ್, ಅದೇ ರೀತಿ ಈ NIF ಕುರಿತು ನಮ್ಮ ಕೆಳಗರಿಗೆ ಏನು ಕಿವಿ ಮಾತು ಹೇಳಕ್ ಬಯಸ್ತೀರಿ? ಕಿವಿ ಮಾತು ಅಂದ್ರೆ ವಿಶೇಷವಾಗಿ ನಿಮ್ಮ ಜ್ಞಾನ ನಿಮ್ಮ ಹಕ್ಕು. ಯಾಕೆ ಅಂತಂದ್ರೆ ನೀವೇನಾದ್ರೂ ಆವಿಷ್ಕಾರ ಮಾಡಿದ್ರಿ ಅಂತಂದ್ರೆ ಅದರ ಮೇಲೆ ನಿಮ್ಮ ಹಕ್ಕು ಇರಲಿ ಅಂತಕ್ಕಂಥದ್ದು ಮೊದಲನೇದಾಗಿ. ಆಮೇಲೆ ಎರಡನೇದಪ್ಪ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಒಂದು ನವೋದ್ಯಮದಾರರಾಗಿರಲಿ ಅಥವಾ ಸ್ವಂತ ಇಚ್ಛೆಯಿಂದ ಏನಾದರೂ ಹೊಸ ಆವಿಷ್ಕಾರಗಳನ್ನು ಮಾಡಿದ್ದಾಗಿದ್ದಲ್ಲಿ ನೀವು ಅದನ್ನು ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಾಗ ನಾವು ಅದನ್ನು ದಾಖಲೀಕರಣ ಮಾಡುವುದಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಆಮೇಲೆ ಅದರ ಒಂದು ಸತ್ಯಾಸತ್ಯತೆಗಳನ್ನು ಯಾವ ರೀತಿ ಇದೆ ಅದನ್ನು ನೀವೇನು ಕ್ಲೇಮ್ ಮಾಡ್ತಿರ್ತೀರಿ. ಕೆಲವೊಂದ್ಸಲ ಏನು ಮಾಡ್ತಾರೆ, ಬಹಳ ಒಂದು ಹೆಚ್ಚಿನ ರೂಪದಲ್ಲಿ ಕ್ಲೇಮ್ ಮಾಡಿರ್ತಾರೆ, ಅದನ್ನು ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಆಗಿರಂಗಿಲ್ಲ. ಅದರ ಏನು ನೈಜತೆ ಏನಿದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ದೃಢಪಡಿಸಿಕೊಂಡು ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ದಾಖಲೀಕರಣವನ್ನು ಮಾಡಬಹುದು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ಅವರಿಗೆ ಸ್ಪಷ್ಟವಾಗಿ ನೀಡ್ತೀವಿ. ಆಮೇಲೆ ಅದನ್ನು ಕೆಲವೊಂದು ಸಲ ಏನಾಗಿರುತ್ತೆ, ಅದು ಬೇರೆ ಎಲ್ಲೋ ಒಂದು ಕಡೆ ಆಗಿರುತ್ತೆ, ಅದನ್ನೇ ಇವರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅದನ್ನು ಇವ್ರು ತೊಗೊಂಬಂದು ಹೇಳ್ತಾರೆ ಇಲ್ಲ ಸರ್ ಇದು ನಾವು ಮಾಡಿದ್ದು ಅಂತ. ಅಂಥದ್ದಿದ್ದಲ್ಲಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳ್ತೀವಿ, ಇಲ್ಲ ಸರ್ ಇದನ್ನು ಆಲ್ರೆಡಿ ಆಗಿದೆ, ಇದನ್ನು ರಿಜಿಸ್ಟರ್ ಆಗಿದೆ, ನೀವು ಇದನ್ನು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ನಾವು ಅವರಿಗೆ ಸ್ಪಷ್ಟತೆಯನ್ನು ಕೊಡ್ತೀವಿ ಅದರ ಬಗ್ಗೆ. ತುಂಬಾ ಸಂತೋಷ ಸರ್. ನಮ್ಮ ಕೇಳುಗರು ಈ NIF ಕುರಿತು ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಮಾಹಿತಿಯನ್ನ ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಹಾ ಸರ್, ನಮ್ಮ ಮೊಬೈಲ್ ಸಂಖ್ಯೆ ಬಂದ್ಬಿಟ್ಟು 9513366856. ಆತ್ಮೀರಿ, ಡಾಕ್ಟರ್ ರಮೇಶ್ ಬೀರಿಗೆ ಅವರು ಹೇಳಿದಂತ ನಂಬರ್ ಅನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9513366586. ಈ ನಂಬರ್ಗೆ ಕರೆ ಮಾಡಿ ಈ NIF ಕುರಿತು ಅವರಿಂದ ಮಾಹಿತಿಯನ್ನು ಪಡ್ಕೋಬಹುದು. ಡಾಕ್ಟರ್ ರಮೇಶ್ ಬೀರಿಗೆ ಅವರೇ, ಇಲ್ಲಿವರೆಗೆ ಈ NIF ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ NIF ಅಂದರೆ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಇಂಡಿಯಾ, ಈ ಕುರಿತು ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರಧಾನ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಮೇಶ್ ಬಿರಿಗೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಿದ್ರಾಯನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಸಂಗೊಳ್ಳಿಯ ಸಿದ್ದಪ್ಪ ಮರೆಪ್ಪ ಹಿತ್ತಲಮನಿ ಇವರಿಂದ ಹಲಗೆ ವಾದನ. Thank you.